ಹೆಸರಿಟ್ಟು ಹೋಗಾಗ ದಸುವಂತರು ಕರು ಬ್ಯಾರ ಹೆಸರೇಳರಿ ನಿಮ್ಮ ಸತಿಯರದ ಜೋಜೋಯ್ ಹೆಸರೇಳರಿ ನಿಮ್ಮ ಸತಿಯರದ ಜೋಜೋಯ್ ಹೆಸರೇಳರಿ ನಿಮ್ಮ ಸತಿಯರದ ಜೋಜೋಯ್ ಹೆಸರೇಳರಿ ನಿಮ್ಮ ಸತಿಯರದ ಜೋಜೋಯ್ ರಾಜ ರಾಜಗಿರಿ ರಾಜ ಮಂಡಲಗಿರಿ ರಾಜಿ ಕೇಳವ ನನ್ನ ಪರಮೇಶ್ವರ ಜೋಜೋಯ್ ರಾಜಿ ಕೇಳವ ನನ್ನ ಪರಮೇಶ್ವರ ಜೋಜೋಯ್ ರಾಜಿ ಕೇಳವ ನನ್ನ ಪರಮೇಶ್ವರ ಜೋಜೋಯ್ ರಾಜಿ ಕೇಳವ ನನ್ನ ಪರಮೇಶ್ವರ ಜೋಜೋಯ್ ಮೊದಲಿನೆಂಡತಿ ನನ್ನ ಪಾರ್ವತಿ ದೇವಿ ಈಗಿನೆಂಡತಿ ನನ್ನ ಸಿರಿ ಗಂಗೆ ಜೋಜೋಯ್ ಈಗಿನೆಂಡತಿ ನನ್ನ ಸಿರಿ ಗಂಗೆ ಜೋಜೋಯ್ ಈಗಿನೆಂಡತಿ ನನ್ನ ಸಿರಿ ಗಂಗೆ ಜೋಜೋಯ್ ಈಗಿನೆಂಡತಿ ನನ್ನ ಸಿರಿ ಗಂಗೆ ಜೋಜೋಯ್ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಸಂಪ್ರದಾಯದ ಪದ ಕುಂಬರ ಗುಂಡಯ ಹಲಬನ ಉಂಡನ ಕುಂಬರ ಗುಂಡಯ ಹಲಬನ ಉಂಡನ ಹಾರ್ಯರಿ ಕೆಸರ ತುಳದನ ಸೈ ಹಾರ್ಯರಿ ಕೆಸರ ತುಳದಾರ ಸೈ ಹಾರ್ಯರಿ ಕೆಸರ ತುಳದಾರ ಸೈ ಹಾರ್ಯರಿ ಕೆಸರ ತುಳದಾರ ಸೈ ಹಾರಿ ಅಡಿ ಕೆಸರ ತುಳದು ತಮಾಡ್ಯನ ಹಾರಿ ಅರಿ ಕೆಸರ ತುಳದು ತಮಾಡ್ಯನ ನಾರ್ಯರ ತರುವಾದು ಅಯರಾಳೆ ಸೈ ನಾರ್ಯರ ತರುವಾದು ಅಯರಾಳೆ ಸೈ ನಾರ್ಯರ ತರುವಾದು ಅಯರಾಣೆ ಸೈ ನಾರ್ಯರ ತರುವಾದು ಅಯರಾಣೆ ಸೈ ಕುಂಬರ ಗುಂಡೈನ ಮನೆಯ ಯಾವ ಕಡಿ ದವ ಕಡೆ ಕುಂಬರ ಗುಂಡೈನ ಮನೆಯ ಯಾವ ಕಡಿ ದವ ಕಡೆ ಕರ್ಪುರದ ತೀಪಿಯಡ ಬಾಲ ಸೈ ಕರ್ಪುರದ ತೀಪಿಯಡ ಬಾಲ ಸೈ ಕರ್ಪುರದ ತೀಪಿಯಡ ಬಾಲ ಸೈ ಕರ್ಪುರದ ತೀಪಿಯಡ ಬಾಲ ಸೈ ಕರ್ಪುರದ ಎಡ ಬರ ಮಾಡಿಕೊಂಡು ಕರ್ಪುರದ ತಿಪ್ಪಿ ಎಡ ಬರ ಮಾಡಿಕೊಂಡು ಹೋಗ ಗುಂಡೈನ ರಾಮನಿಗೆ ಸೈ ಹೋಗ್ಯರ ಗುಂಡೈನ ರಾಮನಿಗೆ ಸೈ ಹೋಗ್ಯರ ಗುಂಡೈನ ರಾಮನಿಗೆ ಸೈ ಹೋಗ್ಯರ ಗುಂಡೈನ ಡೆಲಿಯ ಡಡಕಿ ಎಡ ಗಂಧದ ಭಟ ಡೆಲಿಯ ಡಡಕಿ ಎಡ ಗಂಧದ ಭಟ ತಂದೆ ಗುಂಡಯ್ಯ ನಿಮ್ಮ ಚಜಸೈ ತಂದೆ ಗುಂಡಯ್ಯ ನಿಮ್ಮ ಚಜಸೈ ತಂದೆ ಗುಂಡಯ್ಯ ನಿಮ್ಮ ಚಜಸೈ ತಂದೆ ಗುಂಡಯ್ಯ ನಿಮ್ಮ ಚಜಸೈ ತಂದೆ ಗುಂಡಯ್ಯ ನಿಮ್ಮ ಚಜ ತೋಕೊಂಡು ತಂದೆ ಗುಂಡಯ್ಯ ನಿಮ್ಮ ಚಜ ತೋಕೊಂಡೈ ತುಂಬಿ ಕುಡು ನಮ್ಮಯ ರಾಣೆ ಸೈ ತುಂಬಿ ಕುಡು ನಮ್ಮಯ ರಾಣೆ ಸೈ ತುಂಬಿ ಕುಡು ನಮ್ಮಯ ರಾಣೆ ಸೈ ತುಂಬಿ ಕುಡು ನಮ್ಮಯ ರಾಣೆ ಸೈ ಕುಂಬರ ಗುಂಡೈನ ಮಡದಿ ಖಡಗದ ಕೈಯ ಕೊಡದ ಮೇಲೆ ಬರದಾಳ ಸೋಯ್, ಕೊಡದ ಮೇಲೆ ಬರದಾಳ ಸೋಯ್, ಕೊಡದ ಮೇಲೆ ಬರದಳ ಬಾಗೋಡಿ, ಕೊಡದ ಮೇಲೆ ಬರದಳ ಬಾಗೋಡೆ, ಚನ್ನ ಬಸವನ ಬರದಾಳ ಸೋಯ್, ಚನ್ನ ಬಸವನ ಬರದಾಳ ಸೋಯ್, ಚನ್ನ ಬಸವನ ಬರದಾಳ ಸೋಯ್, ಚನ್ನ ಬಸವನ ಬರದಾಳ ಸೋಯ್, ಕುಂಬರ ಗುಂಡೈನ ಮಡದಿ ದಾರ್ಯದ ಕೈಯಕ್ಕಿ, ಕುಂಬರ ಗುಂಡೈನ ಮಡದಿ ದಾರ್ಯದ ಕೈಯಕ್ಕೆ, ಐರಣ ಮೇಲೆ ಬರದಾಳ ಸೋಯ್, ಐರಣ ಮೇಲೆ ಬರದಾಳ ಸೋಯ್, ಐರಣ ಮೇಲೆ ಬರದಾಳ ಸೋಯ್, ಐರಣ ಮೇಲೆ ಬರದಾಳ ಸೋಯ್, ಐರಣ ಮೇಲೆ ಬರದಾಳ ಬಾಗೋಡಿ, ಐರಣ ಮ್ಯಾಲ ಬಸವನ ಬರದಾಳ ಸೋಯ್, ಚನ್ನ ಬಸವನ ಬರದಾಳ ಸೋಯ್, ಚನ್ನ ಬಸವನ ಬರದಾಳ ಸೋಯ್, ಚನ್ನ ಬಸವನ ಬರದಾಳ ಸೋಯ್. ಇದುವರೆಗೂ ಬೈರಾಮಡ್ಗಿಯ ಶ್ರೀಮತಿ ಶಂಕರಬಾಯಿ ಪೂಜಾರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಈಗ ಕೇಳಿ ಒಂದು ಕೃಷಿ ಹಾಡು. ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ, ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ, ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ, ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ, ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ, ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ,